258 ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದೆ. 2018 ಚುನಾವಣೆಯಲ್ಲಿ ಕ್ಷೇತ್ರದಲ್ಲಿ ಶೇಕಡಾ 84.65% ಮತದಾನವಾಗಿತ್ತು. ಕರ್ನಾಟಕ ವಿಧಾನಸಭಾ ಚುನಾವಣೆ 2023 ಮತಕ್ಷೇತ್ರ ದರ್ಶನ ಕೇಳಿದಿರಿ. ಸಮಗ್ರ ನಿರ್ವಹಣೆ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಜಂಟಿ ನಿರ್ದೇಶಕರಾದ ಟಿಬಿ ನಂಜುಂಡಸ್ವಾಮಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಪ್ರಸ್ತುತಿ. ವಾಣಿ ಗ್ರಾಮಾಂತರಂಗ. ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗಕ್ಕೆ ನಮ್ಮ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಸಾವಯವ ಕೃಷಿ ಅನುಭವ ಕುರಿತು ಶ್ರೀ ಹೆಚ್ ಮಾರ್ಗದಪ್ಪ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ರೈತ ಬಾಂಧವರೇ, ಕಿಸಾನವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಹೊಸಪೇಟೆ ತಾಲೂಕಿನ ಹಾರುವನಹಳ್ಳಿ ಗ್ರಾಮದ ಹಿರಿಯ ರೈತರು ಮಾರ್ಗದಪ್ಪ ಹೆಚ್ ಇವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರು ತಮ್ಮ ಕೃಷಿಯ ಅನುಭವಗಳನ್ನು ಇವತ್ತು ನಮ್ಮೊಂದಿಗೆ ಹಂಚಿಕೊಳ್ತಿದ್ದಾರೆ. ಮಾರ್ಗದಪ್ಪ ಅವರೇ, ನಮ್ಮ ಈ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಮತ್ತು ನಮಸ್ಕಾರಗಳು. ನಮಸ್ಕಾರಗಳು ರೀ. ಈಗಲೂ ನೀವು ತುಂಬ ಲವಲವಿಕೆಯಿಂದ ಇದ್ದೀರಿ. ಹೌದ್ರಿ, ಕೃಷಿ ನೀವೇ ಮಾಡ್ತೀರಿ? ಎಷ್ಟು ಎಕರೆ ಭೂಮಿ ಇದೆ ನೋಡ್ರಿ? ನಮ್ಮ ತಂದೆ ಅವ್ರದ್ದು 3 ಎಕರೆ, ಅದ್ರ ತರುವಾಯ ಅದ್ರ ಬಗಲಿಗೆ ಪಟ್ಟ ಕೊಟ್ಟು ಉಳಿದ ಭೂಮಿಯಲ್ಲಿ ಪರಂಪು ಹೋಗಿದೆ. ಅದು ಟೋಟಲ್ ಸೇರಿಸ್ಕೊಂಡ್ರೆ ಎಲ್ಲ ಒಂದು 8 ಎಕರೆ ಆಗ್ತದೆ. 8 ಎಕರೆ ಆಗ್ತದೆ. 8 ಎಕರೆ ಕೃಷಿ ಭೂಮಿಯಲ್ಲಿ ಏನೇನು ಬೆಳೀತಾ ಇದ್ದೀರಿ ನೋಡ್ರಿ? ಮಳೆಗಾಲದಲ್ಲಿ ಅದರಲ್ಲಿ ಜೋಳ ಬೆಳೀತಾ ಇದ್ದೀನಿ, ಹೈಬ್ರಿಡ್ ಜೋಳ ಬೆಳಿತೀವಿ ರೀ, ಸಜ್ಜೆ ಬೆಳಿತೀವಿ, ಆಮೇಲೆ ಮೆಕ್ಕೆಜೋಳನೂ ಬೆಳೀತಾ ಇದ್ದೀನಿ, ಮತ್ತು ಭತ್ತನೂ ಬೆಳೀತಾ ಇದ್ದೀನಿ ರೀ. ಅದ್ರ ಜೊತೆಯಲ್ಲಿ ನವಣೆ ಅಂತೇಳಿ ಸ್ವಲ್ಪ ಪ್ರಮಾಣದಾಗ ಆಗ್ತಿರ್ತು, ಅದು ಸಿಕ್ಕ ಸಿಗ್ತೈತೆ ಸಿಗಲಿದ್ರಿಲ್ಲ, ಅದ್ರದ್ದು ಸಮಯ ಮೀರೋಗಿರ್ತೈತೆ. ಯಾಕೆ ಕಾರಣಕ್ಕಂದರೆ ಅತಿ ಹೆಚ್ಚಿನ ಮಳೆಗಾಲ ಮುಂಕಟ್ಟಿ ಮೊದಲು ಹಾಕಿದರೆ ಅತಿ ಮಳೆ ಆದರೆ ಅದು ಹುಟ್ಟೋದ ಕಷ್ಟ, ವಿರಳವಾದ ಮಳೆ ಬೇಕದಕ್ಕೆ. ನವಣೆ ಬೆಳಿಬೇಕಂದಾಗ ವಿರಳವಾಗಿ ಅದು ಸ್ಥಿತಿಗತಿಗೆ ಅನುಗುಣವಾಗಿದ್ದರೆ ಮಾತ್ರ ನವಣೆ ಬೆಳೆಯೋಕ್ಕೆ ಅವಕಾಶ ಐತೆ. ಪ್ರಕೃತಿ ವ್ಯತ್ಯಾಸ ಆತಂದ್ರೆ ಆಯ್ತು ರೀ, ನಾವು ನವಣೆ ಬೆಳೀತು ಅಂತ ಗ್ಯಾರಂಟಿ ಇಟ್ಕೊಳಕ್ಕಾಗಲ್ಲ. ಅದು ಬರಗಾಲದ ಬೆಳೆ ಅಂತಾರೆ. ಬರಗಾಲದ ಬೆಳೆ ಆದ್ರೂ ಅದನ್ನು ಹಿಂಗಾರಿ ಬೆಳೆಯಲ್ಲಿ ಬೆಳೆಯೋಕ್ಕೆ ಪ್ರಯತ್ನ ಮಾಡಬೇಕು. ಅಷ್ಟೊತ್ತಿಗೆ ನಮ್ಮ ಭೂಮಿಯಲ್ಲಿ ಹುಲ್ಲಿನ ಪ್ರಭಾವ ಜಾಸ್ತಿ ಆಗಿಬಿಡುತ್ತೆ. ಆಮೇಲೆ ಮಳೆ ಹೆಚ್ಚಿನ ಮಳೆ ಆಯ್ತಂದರೆ ಆ ಭೂಮಿ ಬಿಗುವಾದಾಗ ಆ ನವಣೆ ಬೆಳೆಯೋಕ್ಕಾಗೋದಲ್ಲ ರೀ, ತೋದು ತೋದು ಗಟ್ಟಿ ಭದ್ರತೆ ಆಗಿಬಿಡುತ್ತೆ, ನವಳಿ ಬೆಳೆಯೋದ್ರಿ. ಹೆಚ್ಚಿನ ಅದನ್ನು ಭೂಮಿಯನ್ನು ಹದಗೊಳಿಸಿದಾಗ ಅತಿ ಹೆಚ್ಚು ಶೀತಾಂಶ ಜಾಸ್ತಿ ಆಗಿಬಿಡುತ್ತೆ, ಅವಾಗಲೂ ಆಗ್ತದೆ. ಆ ನವಣೆ ಬೆಳಿಬೇಕಂದ್ರೆ ಭಾಳ ಕಷ್ಟ ರೀ, ಹುಟ್ಟಿದ ಮಕ್ಕಳನ್ನ ಸಂಪಾದಿಸ್ಬೋದು ಏನಾರು ಮಾಡಿದ ದಿನಗಳಲ್ಲಿ. ನವಣೆ ಬೆಳಿಬೇಕಂದ್ರೆ ಭಾರಿ ಕಷ್ಟ ಐತೆ ನಮ್ಮ ಪ್ರಕೃತಿಯಲ್ಲಿ, ನಮ್ಮ ಭಾಗದಲ್ಲಿ. ನೀವು ಈಗ ನಿಮ್ಮ ನಿಮ್ಮ ಮನೆಗೆ ಬಳಕೆಗೆ ಊಟಕ್ಕೆ ಏನೇನು ಬೆಳಿತೀರಿ? ಮನೆ ಬೆಳಕಿಗೆ ಜೋಳ ಮುಖ್ಯವಾದ್ದು, ಆಮೇಲೆ ರಾಗಿ, ಆಮೇಲೆ ಭತ್ತ, ಇವು 3 ಮುಖ್ಯವಾಗಿ ನಾವು ಮನೆ ಬಳಕೆಗೆ ರೀ, ನಮ್ಮ ಆಹಾರದ ಒಂದು ಕೇಂದ್ರೀಕೃತಕ್ಕಾಗಿನೇ. ಅದು ನಮಗೆ ಬಳಕೆಗಾಗುವಷ್ಟು ಉಳಿಸ್ಕೊಂಡು ನಮಗೆ ಮಿಕ್ಕಿದ್ದು ಮಾರ್ಕೆಟ್. ಸರಿ, ಇದು ಎಲ್ಲ ಆಹಾರ ಬೆಳೆಗಳು. ಹೌದ್ರಿ. ಕಮರ್ಷಿಯಲ್ ಬೆಳೆಗಳು? ಕಮರ್ಷಿಯಲ್ ಬೆಳೆಗಳು ಕಡಲೆ ಅಂತ ಬೆಳಿತೀವಿ ರೀ, ಶೇಂಗಾ. ಅದರಲ್ಲಿ ಈ ಮೆಕ್ಕೆಜೋಳನೇ ಬಂದಿದೆಯಲ್ಲ, ಅದನ್ನು ಸಹಿತ ನಾವು ಕಮರ್ಷಿಯಲ್ ಆಗಿ ಮಡ್ಕೊಂಡ್ಬಿಟ್ಟಿವಿ. ಅದನ್ನು ಹೌದಾ? ಅದನ್ನು ನಾವು ಬಳಕೆ ಮಾಡೋದಿಲ್ಲ. ಇಳುವರಿ ಚೆನ್ನಾಗಿ ಬರ್ತದೆ? ಚೆನ್ನಾಗಿ ಬರ್ತದ್ರಿ. ಎಷ್ಟು ಎಕರೆ ಬೆಳಿತೀರಿ ನೀವು ಮೆಕ್ಕೆಜೋಳ? ಮೆಕ್ಕೆಜೋಳ ನೋಡ್ರಿ, 6.5 ಎಕರೆಯಲ್ಲಿ ಮೆಕ್ಕೆಜೋಳ ಮಾಡ್ತೀವಿ ರೀ. ಅದರಲ್ಲಿ ನಮಗೆ ಮಳೆ ಯಾವ ಥರ ಬಂದಿರ್ಬೋದು ಬರದೇ ಇರಬಹುದು, ಆದರೂ ನಮಗೆ ಅಧೋಗತಿ ಇಲ್ಲದ್ರಿಂದ ಹೌದಾ ಆರ್ಥಿಕ ಬೆಳೆಯಾಗಿ ನಮಗೆ ಪರಿಣಾಮಕಾರಿಯಾಗಿ ನಮ್ಮನ್ನು ಬೇರೆ ಇರ್ಬಿಟ್ಟೈತೆ. ನನ್ನ ವೈಯಕ್ತಿಕ ವಿಚಾರದ ಬೇಸಾಯದಲ್ಲಿ ನಾನು ಹೇಳ್ತಾ ಇದ್ದೀನಿ. ಈಗ ಅದು ಒಳ್ಳೆ ಲಾಭದಾಯಕ ಬೆಳೆ, ಲಾಭದಾಯಕ ಬೆಳೆ ನನ್ನ ಪಾಲಿಗೆ. ನಿಮ್ಮ ಭಾಗದಲ್ಲಿ ಮೆಕ್ಕೆಜೋಳಕ್ಕೆ ಯಾವ ರೀತಿ ರೋಗ ರುಜಿನ ಬರುತ್ತೆ? ರೋಗ ರುಜಿನ ಬರ್ತಂದಾಗ್ರಿ ಆ ಭೂಮಿಯ ಒಂದು ಅವಲಂಬನದ ಮೇಲೆ ಆ ಮೆಕ್ಕೆಜೋಳ ಹಾಕಬೇಕು ರೀ. ಆ ಭೂಮಿ ಯಾವ ಥರ ಐತೆ ಆ ಥರ ಭೂಮಿ ನೋಡಿ ಅದನ್ನ ಮೆಕ್ಕೆಜೋಳ ಹಾಕಿದಾಗ ಆ ಭೂಮಿ ಹೆಚ್ಚಿನ ಸತ್ವ ಇದ್ದು ತಿಪ್ಪೆ ಗೊಬ್ಬರ ಜಾಸ್ತಿ ಇದ್ದರೆ ಅದಕ್ಕೆ ಮೆಕ್ಕೆಜೋಳ ಚೆನ್ನಾಗಿ ಬರ್ತೈತೆ ರೀ. ಎಂಥ ಭೂಮಿ ಇರೋದು, ಸೌಳು ಭೂಮಿ ಇರ್ಬೋದು, ನಮ್ಮದು ತಿಪ್ಪೆ ಗೊಬ್ಬರ ಜಾಸ್ತಿ ಹಾಕ್ಬೇಕು ಅದಕ್ಕೆ ಮೆಕ್ಕೆಜೋಳ ಬೆಳಿಬೇಕಂದ್ರೆ. ಈ ತಿಪ್ಪೆ ಗೊಬ್ಬರ ಬಳಕೆ ಮಾಡೋದಕ್ಕೆ ದನಕರುಗಳು ಸಾಕಿದ್ದೀರಾ? ಎಷ್ಟಿದಾವೆ ನಿಮ್ಮವು? ನಮ್ಮ 9 ದನಗಳು ಅದಾವ ರೀ, 2 ಎತ್ತ ಅದಾವ ರೀ, 2 ಎಮ್ಮೆ ಅದಾವ, ಆಮೇಲೆ ತರುವಾಯ 6 ಆಕಳು ದನಗಳು ಅದಾವ, ಆಮೇಲೆ ಕುರಿಮರಿಗಳು ಅವೊಂದು 4 ಅದಾವ. ಅದು ನನ್ನ ಜೀವನಾಂಶದಲ್ಲಿ ಅದನ್ನು ಬಿಟ್ಟಲ್ರಿ. ದನಗಳ ಸಂಖ್ಯೆ ಜಾಸ್ತಿ ಇತ್ತು, ಈಗ ಅದನ್ನು ಕಾಪಾಡಿರೋದಕ್ಕಾಗಿ ಕಡಿಮೆ ಪ್ರಮಾಣದಲ್ಲಿ ಕೈ ಬಿಡ್ದಂಗೆ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಈಗ ಕೊಟ್ಟಿಗೆ ಗೊಬ್ಬರಕ್ಕೆ ಏನು ಕೊರತೆ ಇಲ್ಲ? ಇಲ್ಲ ರೀ, ನನ್ನ ಜೀವನದಲ್ಲಿ ಕೊಟ್ಟಿಗೆ ಗೊಬ್ಬರಕ್ಕೆ ಕೊರತೆ ಇಲ್ಲ. ಅದನ್ನು ಬಿಟ್ಟು ಬೇರೆ ಅದಕ್ಕೆ ಅವಲಂಬನ ಕಡಿಮೆ ಪ್ರಮಾಣದಾಗ ಹೋಗ್ತಾ ಇದ್ದೀನಿ. ಅಂದರೆ ಅಂಗಡಿ ಗೊಬ್ಬರ, ಅಂಗಡಿ ಗೊಬ್ಬರಕ್ಕೆ ಬಳಕೆ ಕಡಿಮೆ ಮಾಡ್ತೀರಿ? ಕಡಿಮೆನೇ ಕಡಿಮೆ. ರಾಸಾಯನಿಕ ಔಷಧಿಗಳು ಕಡಿಮೆ? ಔಷಧಿನ ನಾನು ಹೊಡೆಯದೇ ಇಲ್ಲ ರೀ. ಹೌದಾ? ಏನು ಮೆಕ್ಕೆಜೋಳಕ್ಕೆ ಮಾತ್ರ ಅದನ್ನು ಆದಷ್ಟು ನಾನು ಔಷಧಿ ಇಲ್ಲ ರೀ. ಈ ಮೆಲಾಥಿಯ ಪೌಡ್ರ್ ಇದೆಯಲ್ಲ, ಅದನ್ನು ಒಂದು ಔಷಧ ಬಾಟ್ಲಿ ತಂದು ಹೊಡೆಯೋದಕ್ಕಂತೂ ಅದನ್ನು ಒಂದು 5 ಕೆಜಿದಾಗಲಿ 10 ಕೆಜಿದಾಗಲಿ ಒಂದು ಪಾಕೆಟ್ ಸಿಂಪಡಣೆ ಮಾಡಿಬಿಟ್ರೆ ಅದನ್ನು ರೋಗ ಏನು ಅಟ್ಯಾಕ್ ಆಗಿರ್ತದೆ ಅದು ಹೊರಟೋಗ್ಬಿಡ್ತದೆ. ಅದನ್ನು ಸಮಯಕ್ಕೆ ಸರಿಯಾಗಿ ಮಾಡಿಬಿಡೋದು, ಅದನ್ನು 3 ವಾರದಲ್ಲಿ 3 ಸಲ. ಇತ್ತೀಚೆಗೆ ಮೆಕ್ಕೆಜೋಳಕ್ಕೆಲ್ಲ ಈ ಸೈನಿಕ ಹುಳು ಬಿತ್ತವಲ್ಲ, ನನ್ನ ಬೆಳಿಗ್ಗೆ ಬಂದು ಕೊಟ್ಟಲ್ರಿ ನಾನು. ಹೌದಾ? ನನ್ನ ಪೆಲೆ ಇಲ್ಲ, ನನ್ನ ಮೆಕ್ಕೆಜೋಳ ಸೈನಿಕ ಹುಳು ನಿಮ್ಮ ಬೆಳಗ್ಗೆ ಬಂದೇ ಇಲ್ಲ, ಕಾಡೇ ಇಲ್ಲ. ಯಾಕೆ ಯಾಕೆ ಅಲ್ಲ ಅಂದರೆ ನನ್ನದು ಒಂದು ಮುತುವರ್ಜಿ ಕೆಲಸ ಬಂದು. ಏನು ಏನು ಮುಂಜಾಗ್ರತೆ ಮಾಡಿದ್ರಿ? ಅದನ್ನು ಸುರುವ ಪ್ರಾರಂಭ ಆಗ್ತದೆ ಅಂದಾಗ ಅದಕ್ಕೆ ಸರಿಯಾಗಿ ಮೊದಲೇ ಭೂಮಿಯಲ್ಲಿ ಚೆನ್ನಾಗಿ ರೀತಿಯಲ್ಲಿ ಮಾಡಿಬಿಡ್ತೀನಿ ರೀ. ಹೆಂಗೆ ಮಾಡ್ತೀನಂದ್ರೆ ಸುತ್ತ ಮ್ಯಾರುಗಳಲ್ಲಿರ್ತಕ್ಕಂಥ ಗಿಡಗಳೆಲ್ಲ ತೆಗೆದು ಬಿಡ್ತೀನಿ. ಒಂದು ಕಗ್ಗಿ ಗಿಡ ಅಂತ ಬೆಳೆದಿರ್ತಾವಲ್ಲ ಅದಕ್ಕೆ ತತ್ತಿ ಇಟ್ಟಿರ್ತಾವೆ ಅವರು. ಓಹೋ, ಅದು ಮೊದಲೇ ಇದ್ರು ನನ್ನ ಕರ್ತ. ಆ ಗಿಡಗಳೆಲ್ಲ ತೆಗೆದು ಬಿಡ್ತೀನಿ, ತೆಗೆದು ಆಮೇಲೆ ಈ ಮೆಲೇಥಿಯಂ ಪೌಡ್ರ್ ಇದೆಯಲ್ಲ ಅದನ್ನು ಮ್ಯಾರಿಗಳಿಗೆಲ್ಲ ಸಿಂಪಡಣೆ ಮಾಡ್ಕೊಂಡ್ಬಿಡ್ತೀನಿ ರೀ. ಅದ್ರ ಮುಖಾಂತರ ನಾನು ಬೆಳೆ ಪಡ್ಕೊಳ್ತಿದ್ದೀನಿ. ಅದು ಕಡಿಮೆ ಪ್ರಮಾಣದಲ್ಲಿ ಆ ವಾಸನೆ ಬರೋದಿಲ್ಲ, ಬರೋದಿಲ್ಲರಿ ಅದಕ್ಕೆ. ಅದು ಆಮೇಲೆ ಅದು ಆ ಜಾಗ ಖಾಲಿ ಮಾಡ್ತೈತಿ. ಆ ಸುತ್ತಮುತ್ತ ನನ್ನ ಭೂಮಿ ಸುತ್ತ ಇರೋದಲ್ಲ, ಹೋಗ್ಬಿಡ್ತಾ ತತ್ತಿ ಇಡೋಕೆ ಆಸ್ಪದ ಕೊಡೋದ್ರ ಆಗೋದಿಲ್ಲ. ಆಮೇಲೆ ಅದು ಮುಂದೆ ಬರೋಕ್ಕಾಗೋದಿಲ್ಲ, ಅಲ್ಲಿ ತತ್ತಿನೇ ಇರೋದಿಲ್ಲ ಅಂದಾಗ ಅಲ್ಲಿ ಅದೆಲ್ಲಿ ಮತ್ತೆ ಉತ್ಪತ್ತಿ ಆಕೈತಿ, ಆಗೋದಿಲ್ಲ. ಹಾಗಾದರೆ ನೀವು ಬೆಳೆಯೋ ಮೆಕ್ಕೆಜೋಳಕ್ಕೆ ರೋಗ ಬಾಧೆ ಕಡಿಮೆ? ಕಡಿಮೆ. ಹುಳ ಕೀಟ ಬಾಧೆ ಯಾವೂ ಇಲ್ಲ? ಯಾವು ನಾನು ನನ್ನ ಪೈರಿಗೆ ಬಾಧೆನೇ ಕೊಡೋದಲ್ಲ, ಮೊದಲೇ ಅದನ್ನು ನಾನು ಚಿಕಿತ್ಸೆ ಮಾಡ್ಕೊಂಬಿಡ್ತೀನಿ. ಸರಿ, ಈಗ ಒಂದು 5-6 ಎಕರೆ ನೀವು ಮೆಕ್ಕೆಜೋಳ ಬೆಳಿತೀರಿ? ಬೆಳಿತೀನಿ. ಹೌದಾ? ಎಕರೆಗೆ ಎಷ್ಟು ಇಳುವರಿ ಬರುತ್ತೆ? ಒಂದು ಎಕರೆಗೆ ಭೂಮಿ ಫಲವತ್ತೈತೆ, ನನ್ನ ಭೂಮಿ ಹಂಗೈತೆ, ಆ ಲೆಕ್ಕದಾಗ ಒಂದು ಭೂಮಿಯಲ್ಲಿ 23 ಕ್ವಿಂಟಲ್ ಮೆಕ್ಕೆಜೋಳ ಬೆಳಿತೀನಿ ರೀ. 85 ಸೆಂಟ್ಸಿಗೆ 3 ವರ್ಷ ಕಂಟಿನ್ಯೂ. 2020, 2021, 2022, 2023 ಕ್ವಿಂಟಲ್ ಕಂಟಿನ್ಯೂ ಬೆಳೆದೀನಿ ರೀ. ಇನ್ನು ಉಳಿದ ಭೂಮಿಯಲ್ಲಿ 10 ಕ್ವಿಂಟಲ್, 12 ಕ್ವಿಂಟಲ್ ಅದು ಅವೆಲ್ಲ ಸೇರ್ಪಡೆ ಮಾಡ್ಕೊಂಡಾಗ 85-90 ಕ್ವಿಂಟಲ್ ತಕ್ಕನೇ ನಾನು ಮೆಕ್ಕೆಜೋಳ ಬೆಳೆದೀನಿ. ಈಗ ನಿಮಗೆ 70 ವರ್ಷ ಮೇಲೆ ಇದೆ ಅಂತ ಹೇಳಿದ್ರಿ. ಹೌದು ರೀ. ಮೊದಲು ಮೆಕ್ಕೆಜೋಳ ಬಳಕೆ ಬೆಳೆಯೋದು ಇತ್ತ? ಇದ್ದಿಲ್ರಿ. ಆಗ ನಿಮ್ಮ ತಂದೆಯವ್ರ ಕಾಲಕ್ಕೆ ಇದ್ರಿ? ಏನು ಬೆಳೆಗಳು ಹೆಚ್ಚು ಬೆಳೀತಿದ್ರಿ? ಅವ್ರು ನೋಡ್ರಿ, ಜವರಿ ಜೋಳ ಅಂತ ಬಿತ್ತಿದ್ರು, ಜವರಿ ಸಜ್ಜೆ ಅಂತ ಬಿತ್ತಿದ್ರು. ಅವೆಲ್ಲ ಬಿತ್ತಿದ್ರೆ ಊಟಕ್ಕೆ ಸತನ ಹಾಕಿದ್ದಿಲ್ಲ. ಯಾವಾಗ ಹೈಬ್ರಿಡ್ ತಳಿ ಬೀಜಗಳು ಬಂದು ಆಗಲಿಂದ ಬೇಸಾಯ ಆಹಾರದ ಉತ್ಪಾದನೆಯಲ್ಲಿ ಹೆಚ್ಚಿಗೆ ಲಾಭಾಂಶ ಕಂಡಿತು. ಯಾಕಂದರೆ ನಮ್ಮ ಆಹಾರದ ಕೊರತೆನೇ ಮೊದಲು ಪ್ರತಿನಿಧಿ ಇತ್ತು, ಅಂಥದ್ದು ತಪ್ಪಿತು. ಆಮೇಲೆ ಅದನ್ನು ಅಳವಡಿಸ್ಕೊಂಡು ಆಮೇಲೆ ಆರ್ಥಿಕ ಬೆಳೆಗಳಿಗೆ ಈ ಮೆಕ್ಕೆಜೋಳ ಒಂದು ಬಂತು, ಅದು ಭಾರಿ ನಮಗೆ ಸಪೋರ್ಟ್ ಕೊಟ್ಟಿತು. ಏನಪ್ಪ ವಿದ್ಯಾಭ್ಯಾಸ ಮಾಡಿರಿ ನೀವು? ನಮ್ಮದು SSLC ಆಗಿದೆ ರೀ. ಹಾಂ ಹಾಂ. ಅವತ್ತಿನಿಂದಲ್ಲ 69 69ರಲ್ಲಿ SSLC ನೀವು? ಹೌದು ರೀ. ಆಗೆಲ್ಲ SSLC ಓದಿದರೆ ಮೇಸ್ಟ್ರ್ ಆಗ್ತಿದ್ರ ಅಂತ? ಹೌದಾ? ಏ, ನನಗೆ ಅವತ್ತಿನಿಂದಲೇ ಅಧಿಕಾರಕ್ಕೆ ಹೋಗೋಕ್ಕೆ ಇಷ್ಟ ಇಲ್ಲ ರೀ. ಯಾಕಂದರೆ ನಮ್ಮ ತಂದೆಯವರು ನನಗೆ ಬಿಟ್ಟು ಕೊಡೋಕ್ಕೆ ತಯಾರಿದ್ದಿಲ್ಲ. ಒಂದು, ನಾನು ಬೆಳೆದಿರೋ ಪರಿಸರದಲ್ಲಿ ನಮ್ಮನ್ನು ಸಾಕಿ ಸೇಲ್ದವ್ರು ಎಲ್ಲ ವಯಸ್ಸಾದವರಿದ್ದರು, 7 ಜನ ಇದ್ದರು, ನನ್ನ ಒಬ್ಬನ ಮೇಲೆ ಡಿಪೆಂಡ್ ಅವರು. ನಾನು ಹೋದಾಗ ಇವರೆಲ್ಲರೂ ಕಟ್ಕೊಂಡು ಹೋಗಿ ಸಂಬಳದಲ್ಲಿ ಇವ್ರನ್ನ ಸಾಕೋಕ್ಕಾಗೋದಿಲ್ಲ. ಆಯಿತು, ನಮ್ಮ ತಂದೆಯವರು ವ್ಯವಸಾಯನೂ ಚೆನ್ನಾಗಿ ನಿರ್ವಹಿಸ್ಕೊಂಬಂತಾರೆ, ನಾನು ಇದನ್ನೇ ಮಾಡೋನು. ಈಗ ಸಮಯದಾಗ ನಾನು ಓದಿಲ್ಲ ಅಂತ ತಿಳ್ಕೊಂಡು ಇದನ್ನು ವ್ಯವಸಾಯ ಮಾಡೋಣ ಅಂತ ಗಟ್ಟಿ ಮನಸ್ಸು ನಿರ್ಧಾರ ಮಾಡಿದ್ರಿ. ಆದರೆ ಒಬ್ಬ ರೈತ ಎಲ್ಲರನ್ನೂ ಸಾಕಬಲ್ಲ ವಿಚಾರದಲ್ಲಿ ಇದ್ದರೆ. ಇದ್ದರೆ ವಿಚಾರದಲ್ಲಿ ಇಲ್ಲ ಅಂದ್ರೆ ಅವನಿಗೆ 1 ಕೋಟಿ ಸಂಬಳ ಇತ್ತು ಅಂದರೂ ನನಗೆ ಒಪ್ಪಿಗೆ ಇಲ್ಲ. ಹಾಂ ಹಾಂ ಹಾಂ. ಸರಿ, ಈಗ ಹಿಂದೆ ಎಲ್ಲ ನೀವು ಮೊದಲೆಲ್ಲ ಈ ಅಂಗಡಿ ಗೊಬ್ಬರಗಳು ಅಥವಾ ಔಷಧಿಗಳು ಮೊದಲೆಲ್ಲ ಇದ್ದ ಇಲ್ಲ ರೀ, ಈಗ ನೀವು ಅದನ್ನ ಜಾಸ್ತಿ ಬಳಸ್ತಿದ್ರಿ? ನಾವು ಇತ್ತೀಚೆಗೆ ಬೆಳೆಸೋದು ಯೂರಿಯಾ ಒಂದು ಸ್ವಲ್ಪ ಬಳಸ್ತಾರೆ, ಯಾಕಂದರೆ ಬೆಳೆ ರೋಗನ ಸ್ವಲ್ಪ ಕಂಟ್ರೋಲ್ ಮಾಡ್ತೈತ್ರಿ. ಸ್ವಲ್ಪ ನೀರಿನಂಶ ಜಾಸ್ತಿ ಇದ್ರೆ ನೀರಿನಂಶನ ಹೀರಿಕೊಂಡು ಬೆಳೆನ ಕಪ್ಪು ಮಾಡ್ತೈತಿ. ಅದಕ್ಕೋಸ್ಕರ ಯೂರಿಯಾನ ಒಂದು ಹಿಡಿತದಲ್ಲಿ ಬಳಸ್ತಕ್ಕ ಪ್ರಮಾಣದಲ್ಲಿ ಬಳಸ್ತಿದ್ದೀನಿ ನಾನು. ಮಿತಿ ಮೀರಿ ಹೋಗೋದಲ್ಲ, ಮಿತಿ ಮೀರಿ ಹಾಕೋದಲ್ಲ. ಅದಕ್ಕೆ ಸರಿಯಾಗಿ ಈಗ ಡಿ ಎ ಪಿ ಸ್ವಲ್ಪ ಮಣ್ಣಿನ ಇದನ್ನ ಕೆಡಿಸೋದಿಲ್ಲ, ಬಳಸ್ತಾ ಇದ್ದೀನಿ. ನಿಮ್ಮ ಅನುಭವದ ಪ್ರಕಾರ ಮಣ್ಣಿನಲ್ಲಿ ಜೀವಂತ ಮಣ್ಣು ಇರಬೇಕಂದ್ರೆ ಏನು ಮಾಡಬೇಕು? ಜೀವಂತ ಮಣ್ಣು ಇರಬೇಕಂದ್ರೆ ಕೊಟ್ಟಿಗೆ ಗೊಬ್ಬರ ಹಾಕಬೇಕು, ಆಮೇಲೆ ಬೇರೆ ಕಡೆಯಿಂದ ಒಂದು ಮಣ್ಣು ಮ್ಯಾಗಲು ಮಣ್ಣು ತೆಗೆದು ಅದ್ರ ಕೆಳಗಿನ ಮಣ್ಣು, ಅದು ಗರ್ಚು ಮಣ್ಣಾಗಲಿ ಒಂದು ಕೆಂಪು ಮಣ್ಣಾಗಲಿ, ಅದನ್ನು ತೆಗೆದು ಹೊಲಕ್ಕೆ ಕೆಡಿದಾಗ ಅದು ಭೂಮಿಯಲ್ಲಿ ಬರ್ತಾಗ ಭೂಮಿ ಯಾವಾಗಲೂ ಮೃದುವಾಗಿರ್ತೈತಿ ರೀ. ಫಲವಂತಿಕೆ ಜಾಸ್ತಿ, ಇನ್ನು ನಮ್ಮ ತಿಪ್ಪೆ ಗೊಬ್ಬರಕ್ಕಿಂತ ಅದು ಹೆಚ್ಚಿನ ಕೆಲಸ ಮಾಡ್ತದೆ, ಫಲವತ್ತತೆ ಜಾಸ್ತಿ ಆಗ್ತದೆ ಇರ್ತೈತಿ ರೀ. ಅಂದರೆ ನೀವು ಈ ಕೆರೆಯಲ್ಲಿ ಹುಳು ತೆಗಿತಾರಲ್ಲ, ಅದನ್ನು ತರಿಸಿ ಹಾಕೊಳ್ತೀರ ಹೇಗೆ? ಹಾಕೋದಿಲ್ರಿ ಅದನ್ನ, ಅದು ನಮ್ಮ ಕೆರೆಯಲ್ಲಿ ಅದು ಹುಳು ನಮ್ಮ ಭೂಮಿಗೆ ಎಟ್ಟಿ ಬರ್ತೈತಿ ರೀ. ಹೌದಾ? ಮಳೆಗಾಲದಲ್ಲಿ ಏನಾಗ್ಬಿಡುತ್ತೆ ಅದು ಮೇಲೆ ಪ್ಯಾಚ್ ಹಾಕ್ದಂಗೆ ಆಗ್ಬಿಡುತ್ತೆ, ಗೋಡೆಗೆ ಸಿಮೆಂಟ್ ಮಾಡಿದಂಗೆ ಆ ನೀರಿನ ಅಂಶ ಒಳಗೆ ಬಿಡೋದಿಲ್ಲ. ಹಾಂ ಹಾಂ, ಅದರಿಂದಾಗಿ ಭೂಮಿ ಒಡೆತ ಕೊಡ್ತಾನೆ. ಮತ್ತೆ ಈ ಕೆರೆಗೋಡು ಮಣ್ಣು ಬೇಡ ಅಂತೀರ? ನನ್ನ ಅನುಭವಕ್ಕೆ ಕೆರೆ ಮಣ್ಣು ನಮಗೆ ಅನ್ವಯಿಸಿದ್ರೆ ನಮ್ಮ ಏರಿಯಾಕ್ಕೆ ಅನ್ವಯಿಸೋದಿಲ್ಲ. ಓಹೋ, ಇಷ್ಟು ಮಾತ್ರ ಹೇಳಬಲ್ಲೆ. ಈಗ ಬೇರೆ ಮಣ್ಣು ಅಂದ್ರೆ ಎಲ್ಲಿದ ತಂದು ಹಾಕ್ತೀರಿ ನೀವು? ಎಲ್ಲೇ ಒಂದು ಬಗಡಿ ಇರ್ತೈತ್ರಿ, ಕೆಂಪು ಮಣ್ಣು ಇರ್ತೈತಿ ಆ ಬಗಡು, ಆ ಬಗಡಿನ ಕಡ್ದು ಇರ್ತದೆ. ಇದನ್ನ ಆಗಾಗ ಮಾಡ್ತಿರ್ತೀರಾ? ಅದನ್ನ ನನ್ನ ಪ್ರಾರಂಭದಲ್ಲಿ ಇದ್ದಿದ್ದರಿಂದ ಬಿಟ್ಟೆ ಅಲ್ಲ. ಪ್ರತಿ ವರ್ಷ? ಪ್ರತಿ ವರ್ಷ ಮಾಡ್ತಾ ಇದ್ದೀನಿ ರೀ. ಈಗಲೇ ತಿಪ್ಪೆ ಗೊಬ್ಬರ ಏರಿಬಿಟ್ಟೀನಿ ರೀ. ಈಗ ಮತ್ತೆ ಅದ್ರ ಮಧ್ಯೆ ಮಣ್ಣು ಏರ್ಬೇಕು ರೀ. ಅದಕ್ಕೆ ಈಗ ಅದನ್ನೇ ತರತುರಿ ಮಾಡಿ ನಮ್ಮ ಮಗು ಹೇಳಿದೆ, ಆಯ್ತಪ್ಪ ಇನ್ನೊಂದೆರಡು ದಿವಸ ತಡ್ಕ ಆಮೇಲೆ ಏರ್ತು ಅಂದರು. ಆಯ್ತು ಅಂತ ನನ್ನ ಮಕ್ಳು ಇಬ್ಬರು ಅದಾರೆ ಅವರು, ಅವ್ರ ಮುಖಾಂತರ ಏನು ಮಾಡ್ತಾರೆ, ಮಕ್ಳು ಏನು ಮಾಡ್ತಾರೆ? ಆತ ಒಬ್ಬತ್ತ ಲಾರಿ ಡ್ರೈವರ್ ಆಗ್ಯಾನ ರೀ, ಲಾರಿಯಲ್ಲಿ ಕೆಲಸ ಮಾಡ್ತಾನೆ. ಒಬ್ಬ ಮಗ ಬೇಸಾಯ ಮಾಡ್ತಾನೆ ಸಪೋರ್ಟ್ ನನಗೆ. ಇಷ್ಟು ದಿವಸ ಎತ್ತಿನ ಬೇಸಾಯ ಮಾಡ್ತಿದ್ವಿ, ಇಲ್ಲ ಯಾ ಭೂಮಿ ಜಾಸ್ತಿ ಆಯಿತು, ಎತ್ತು ಕೂಟ ಮಾಡ್ಕೊಂತ ಕುಂತ್ರೆ ಸಮಯ ನಮ್ಮ ಅನುಕೂಲಕ್ಕೆ ಇರೋದಲ್ಲ, ಒಂದು ಟ್ರ್ಯಾಕ್ಟರ್ ತಂದ್ಕೊಂಡು ಅಂತೇಳಿ ಅವರು ದುಡಿಮೆನು ವ್ಯವಸಾಯದಲ್ಲಿ ಬಂದು ಲಾಭನ ಹಾಕಿ ಟ್ರ್ಯಾಕ್ಟರ್ ತಂದ್ಕೊಂಡಾರ. ಆಗಲ್ಲ, ಇಷ್ಟೇ ಭೂಮಿಯನ್ನು ನೀವು ಎತ್ತಿನ ಜೊತೆ ಮಾಡ್ತೀವಿ? ಮಾಡಿಲ್ರಿ, ಎತ್ತಿನ ಕೂತಂತ ಮಾಡಿಲ್ರಿ. ಈಗ ಆಗಲ್ಲ ಅಂತೀರಿ? ಈಗಲೂ ನನ್ನ ಕೈಲಿ ಆಗೋದಿಲ್ಲ ರೀ, ಎರಡೇ ಎತ್ತುಗಳು ಆಗೋದಿಲ್ಲ. ಆ ಎರಡು ಎತ್ತನೇ ಸಾಕ್ಕೊಂಡು ನಿಭಾಯಿಸ್ಕೊಂಡು ಅದ್ರ ದೇಖರೇಖ ನೋಡಿಕೊಂಡು ಭೂಮಿ ರೇಖೆಕೊಳ್ಳೋದ ಸಮಯ ಸಾಲದು. ಆಮೇಲೆ ಕ್ಷೀಣಿಸ್ಬಿಟ್ಟಿವಲ್ಲ, ವಯಸ್ಸಾಗ್ತಾ ಬಂತು, ಅವಯವಗಳು ನನ್ನ ಮೆತ್ತ ಮಾಡ್ಬಿಟ್ಟು ಶಕ್ತಿ ಕಡಿಮೆ ಆಗ್ತಾ ಉತ್ಸಾಹ ಇರ್ತೈತೆ. ಮಾಡಿದ ಮೇಲೆ ಮತ್ತೆ ಮನೆಗಿರೋರಿಗೆ ಬೇಜಾರಾಗ್ತದೆ. ಈಗ ನಿಮ್ಮ ಮಕ್ಕಳಿಗೆ ಮುಂದಿನ ಪೀಳಿಗೆಗೆ ಕೃಷಿಯಿಂದ ಜೀವನ ಚೆನ್ನಾಗಿ ಮಾಡ್ಬೋದು, ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯತೆ ಇದೆ, ಮನೆ ಕುಟುಂಬಕ್ಕೆ ಬೇಕು ಬೇಡಗಳನ್ನೆಲ್ಲ ಬ್ಯಾಲೆನ್ಸ್ ಮಾಡ್ಬೋದು, ನಿಭಾಯಿಸ್ಬೋದು ಅಂತ ಅನಿಸ್ತದೆಯಾ? ಅನಿಸ್ತೈತೆ ರೀ. ಅದಕ್ಕೋಸ್ಕರ ಅವರು ಅದನ್ನು ಮನವರಿಕೆ ಮಾಡ್ಕೊಂಬಿಟ್ಟಾರೆ. ಇದು ನೀನೊಬ್ಬನೇ ಬೆಳೆಯೋದ್ರಿಂದ ಎಷ್ಟು ಜನ ಕುಟುಂಬ ನಿನ್ನ ಕೆಲಸ ನಿನಗೆ ಅವ್ರನ್ನ ಸಪೋರ್ಟ್ ತಗೊಂಡು ಮಾಡ್ಕೊಂತ ಉಳಿಸ್ಕೊಂಡು ನಿನ್ನ ಜೀವನ ಮಾಡ್ಬೋದಪ್ಪ, ಇನ್ನೊಬ್ಬರ ಹತ್ರ ಹೋಗೋವಾಗ ಅಂಥ ಸಮಯ ಬಂತು ಅಂದರೆ ನೀನು ನಿನ್ನ ಆಹಾರ ಒಂದು ದಿನಕ್ಕೆ ಸೀಮಿತ ಇಟ್ಕೊಂಡಿರ್ತೀಯ, ಅಷ್ಟರೊಳಗೆ ಇನ್ನೊಂದು ಆಹಾರ ಬರ್ತದೆ ಅಂತೇಳಿ ಅಲ್ಲಿ ಬೆಳೆ ಮಾಡಿ ಮಾಡಿದರೆ ಅದನ್ನು ಮಾರಾಟ ಮಾಡ್ಕೊಂಡು ನೀನು ಮನೆ ಒಂದು ದಿನನಿತ್ಯದ ಒಂದಿದ್ದಕ್ಕೆ ಬಳಕೆ ಮಾಡ್ಕೊಂಡು ಹೋಗ್ಬೋದು. ಆ ರೀತಿಯಲ್ಲಿ ಅದು ರಿಸರ್ವ್ ಕಾದಿಟ್ಕೊಂಡು ಕೆಲಸ ಮಾಡಬೇಕು ಅಂತ ಅವ್ರಿಗೆ ನಾನು ಸಜೆಷನ್ ರೀ. ಅಂಥ ಸಂದರ್ಭ ಬಂದ್ರೆ ಅದು ಒಂದು ಕ್ವಿಂಟಲ್ ತಗೊಂಡೋಗು, ಮನೆ ಕೆಲಸ ಮಾಡಿದಾಗ ಮನೆ ಖರ್ಚಿಗೆ ನಾವು ಬೆಳಿತಕ್ಕಂಥೈತೆ, ಬೆಳೆಯಾದ್ದು ಏನೋ ಒಂದು ಬೇರೆ ವಿಚಾರದಲ್ಲಿ ಸೊಪ್ಪು ಸಜ್ಜೆ ಅವನ್ನ ಬೆಳೆಯೋಕ್ಕಾಗಲ್ಲ, ಅವನ್ನ ತಗೊಳ್ಳೋಕ್ಕೂ ಅನುಕೂಲ ಇರ್ತೈತಿ. ಸರಿ, ಈಗ ನೀವು ಈ ಬೆಳೆಗಳಲ್ಲದೆ ಈ ತರಕಾರಿ ಸೊಪ್ಪು ಅವನ್ನ ಇವನ್ನೆಲ್ಲ ಏನು ಬೆಳೆಯಲು ಮಾಡಿದ್ರಿ? ಅದು 24 ತಾಸು ಅದರಲ್ಲಿ ಕೆಲಸ ಮಾಡೋರಾಗಬೇಕು. ಹೌದು, ಅದು 1 ತಾಸು ಮಾಡಿ 8 ತಾಸು ಬಿಟ್ಟರೆ ಅದು ನಾವು ಬರೋದ್ರೊಳಗೆ ನಮಗೆ ಕಣ್ಣು ಕಾಣದಂಗೆ ಆಗಿ ಹೋಗ್ತೈತಿ. ಅದರಲ್ಲಿ ಹುಳುವಾಗಿ ಈ ಹುಳು ಇದನ್ನೆಲ್ಲ ಫಲಗಳನ್ನ ತಿನ್ನಕ್ಕೆ ಹೆಂಗಿರುತ್ತೆ ನೋಡು, ಅದನ್ನು ಅಷ್ಟು ಸಂರಕ್ಷಣೆ ಮಾಡೋರಿರ್ಬೇಕು ರೀ. ಓಹೋ, ಅವರು ಬೇರೆ ಕಡೆಗೆ ಓಡಾಡಂಗಿಲ್ಲ. ಈಗ ನೀವು ನೆವಣಿ ಆಗಾಗ ಬೆಳಿತೀವಿ, ಕೆಲವೊಮ್ಮೆ ಸರಿಯಾಗಿ ಬರಲ್ಲ ಅಂತೀರಿ, ಅದು ನಿಮ್ಮ ಮನೆ ಊಟಕ್ಕೆ ಬಳಸ್ತೀರಾ ನೆವಣಿ? ಇಲ್ಲ ರೀ, ಬಳಸೋದು. ನಿಮ್ಮ ಆಹಾರ ಏನು ಮುಖ್ಯವಾದ? ರಾಗಿ, ಜೋಳ, ಆಮೇಲೆ ಅನ್ನ ರೀ. ಭತ್ತ ಬೆಳಿತೀರಿ? ಭತ್ತ ಬೆಳಿತೀವಿ. ಭತ್ತ ಎಷ್ಟು ಎಕರೆ ಬೆಳ್ಕೊಳ್ತೀರಿ ನೀವು? ಭತ್ತ 1 ಎಕರೆಯಲ್ಲಿ ಮಾಡ್ತದೇನು ರೀ? ನೀರಾವರಿ ನೀರು ಜಾಸ್ತಿ ಸಿಗುತ್ತಾ? ನೀರು ಸಿಕ್ಕೈತ್ರಿ, ಬೋರ್ ಹಾಕ್ಸಿವ್ರಿ, ಬೋರ್ ಹಾಕ್ಸಿ 4 ವರ್ಷದಿಂದ. ಅದರಿಂದ ಸಿಗೋದಕ್ಕಾಗಿ ಮಳೆಗಾಲದಲ್ಲಿ ಭತ್ತ ಬೆಳಿತೀವಿ, ಈಗ ಬೇಸಿಗೆಯಲ್ಲಿ ಭತ್ತ ಬೆಳಿತೀವಿ. ಭತ್ತಕ್ಕೆ ಈ ಔಷಧಿಗಳು ಜಾಸ್ತಿ ಬೇಕಾಗ್ತದೆ, ಗೊಬ್ಬರ ಅದು ಇದು? ಗೊಬ್ಬರ ಜಾಸ್ತಿ ಬೇಕಾಗ್ತದ್ರಿ, ಅದಕ್ಕೋಸ್ಕರ ನಾವು ಮೊದಲೇ ಗೊಬ್ಬರ ಅಂಗಡಿ ಗೊಬ್ಬರ ಜಾಸ್ತಿ ಬಳಸ್ತೀರಿ? ಅದನ್ನು ಅಂಗಡಿ ಗೊಬ್ಬರ ಹೇಳ್ತಾಳ್ರಿ, ಯೂರಿಯಾ ಅಷ್ಟೇ ಬಿಟ್ಟರೆ ಒಂದು ಚೀಲ ಒಂದು ಕ್ವಿಂಟಲ್ ಡಿ ಎ ಪಿ ಆಮೇಲೆ ಅದಕ್ಕೆ ಇದು ನಮ್ಮದು ಕೊಟ್ಟಿಗೆ ಗೊಬ್ಬರ ಜಾಸ್ತಿ ತುಂಬಿಟ್ಟಿರ್ತು ಆಗಲೇ ತುಂಬಿರ್ತೀವಿ. ಎರಡು ಬೆಳೆ ಬೆಳೆದ್ರೂ ಅದು ಮತ್ತೆ ಪುಷ್ಟಿಯಾಗಿರ್ಬೇಕು ಭೂಮಿ ರಿಸರ್ವ್ ಅದನ್ನು ಮಾಡ್ಕೊಂಡೆ ಏನು ಕಿದ್ದಕ್ಕೆ ನಾವು ಮಾಡ್ತೀವಿ ಅದು ನೀರಾವರಿ. ಯಾಕಂದ್ರೆ ಎರಡು ಬೆಳೆ ಅದು ಈಗ ಭೂಮಿಗೆ ನೀರು ಬಹಳ ಮುಖ್ಯ. ಹೌದ್ರಿ, ಮಳೆ ಬರುತ್ತೆ ಮಳೆಗಾಲದಲ್ಲಿ, ಆ ಮಳೆ ನೀರನ್ನು ಸಂಗ್ರಹಿಸೋಕೆ ಏನೇನು ಕ್ರಮಗಳನ್ನು ಮಾಡಿದ್ರಿ? ಕೃಷಿ ಹೊಂಡಗೂ ಮಾಡಿಸಿದ್ರಿ ಕಂಪ್ಲೀಟ್. ಕಂಪ್ಲೀಟು ಹೊಲಗಳೆಲ್ಲ ಬದು ಹಾಕ್ಸಿದ್ದೀನಿ. ನಮ್ಮ ಹೊಲದಲ್ಲಿ ನೀರು ಬಂದರೆ ಬೇರೆ ಕಡೆಗೆ ಹೋಗಂಗಿಲ್ಲ, ಅಲ್ಲೇ ಹೊಲದಲ್ಲಿ ಹಿಂಗ್ಬೇಕು. ಆ ಟೈಪ್ನಲ್ಲಿ ನನ್ನ ಹೊಲಗಳೆಲ್ಲ ಮಾಡಿಸಿನ್ರಿ. ಕೃಷಿ ಬದುಗಳನ್ನು ಮಾಡಿಸಿದ್ರಿ? ಕೃಷಿ ಬದುಗಳು ಮಾಡಿಸಿನ್ರಿ, ಕೃಷಿ ಹೊಂಡಗಳು ಮಾಡಿಸಿದ್ದೀನಿ, ಮತ್ತು ಅವಕ್ಕೆ ತಡೆಗೋಡಿಗಳು ಮಾಡಿದ್ದೀನಿ. ಈಗ ನಿಮಗೆ ಅದು ಉಪಯೋಗ ಆಗ್ತಾ ಇದೆಯಾ? ಉಪಯೋಗ ಅಂತಿರಲ್ರಿ, ನನ್ನ ತಲೆಮಾರಿನ ಆಯ್ತಾ ಇದ್ದವು. ಸೌಕಳಿ ನನ್ನ ಭೂಮಿ ಸೌಕಳಿ ಆಗೋ ಮಟ್ಟದಲ್ಲಿ ಇಲ್ಲೇ ಇಲ್ಲ. ಇಲ್ಲ, ಎಂಥ ಘೋರವಾದ ಮಳೆ ಬಂದ್ರೂ ನಮ್ಮ ಭೂಮಿ ಕೊಚ್ಚಕ್ಕೆ ಅವಕಾಶ ಇಲ್ಲ. ನೀರು ನಮ್ಮ ಮನೆ ಕಟ್ಟಿದ್ದು ಬೀಳ್ಬೋದು, ಹೊಲಗಳು ಅಸ್ತವ್ಯಸ್ತ ಆಗೋ ಲೆಕ್ಕದಲ್ಲಿ ಇಲ್ಲ ರೀ. ಆ ಟೈಪ್ ನಿಮಗೆ ನೀರಿನ ಕೊರತೆ ಆಗಲ್ಲ? ಇಲ್ಲೇ ಇಲ್ಲ ರೀ, ಮಳೆ ತಿಳಿದಾಗ ಬರ್ರಿ ನಮ್ಮ ಹೊಲದಲ್ಲಿ ಬೆಳೆ ನಮಗೆ ಸಿಗ್ತದಂತ 100% ನನ್ನ ಮನವರಿಕೆ. ಎರಡು ಅವಧಿ ಬೆಳೆಗಳು ತಗೊಳಕ್ಕೆ ಸಾಧ್ಯ ಆಗಿದೆ? ಒಂದು ಅವಧಿ ಮಳೆಗಾಲದಲ್ಲಿ, ಇನ್ನು ಉಳಿಕಿದ ಈಗ ನೀರಾವರಿಯಲ್ಲಿ ಎರಡು ಬೆಳೆಗಳು ತೆಗಿತೀನಿ. ಈಗ 4 ವರ್ಷ ರೀ 8 ಬೆಳೆ ತೆಗಿ. ಮಳೆ ಏರುಪೇರು ಆದರೆ ನಿಮ್ಮ ಭೂಮಿಗೆ ಏನು ತೊಂದರೆ ಇಲ್ಲ? ತೊಂದರೆ ಯಾಕೆ ಆಗೋದಲ್ರಿ, ಅದು ನೀರಿನಂಶ ಜಾಸ್ತಿ ಆಗಿ ಊಟಿಡಿತೈತಲ್ಲ, ಅದಕ್ಕೆ ಬಸಿಕಾಲಿಗಳು ಮಾಡಿಬಿಡ್ತೀನಿ. ಮಾಡಿರಿ, ಎಂಥ ಮಳೆ ಬಂದರೂ ಬೆಳ್ಕರಿದ್ರೆ ಆ ಭೂಮಿಯಲ್ಲಿ ನೀರು ಇರ್ಬೋದು, ಬಸಿಕಾಲಿ ಮಾಡಿ. ಯಾವಾಗಾಯ್ತು ಮತ್ತೆ ತುಂಬಾಯ್ತಾ ಅದನ್ನು ಮುಚ್ಚಾಕ್ಬಿಡ್ತು, ಮತ್ತೆ ತೇವಾಂಶ ಸಾರಿ ಹೋಗ್ತದೆ ಅಂತೇಳಿ. ಅದು ನನ್ನ ಕರ್ತವ್ಯ ರೀ, ನೀರನ್ನು ಅಷ್ಟೇ ಬಳಸ್ಬೇಕು, ನೀರನ್ನ ಅಷ್ಟೇ ಉಳಿಸ್ಬೇಕು ಅಂತ ಆದ್ಯತೆ ಕೊಟ್ಕೊಂಡು ವ್ಯವಸಾಯ ನಾನು ಮುಂದುವರ್ಸ್ಕೊಂಡು ಹೋಗ್ತೀನಿ. ಅದನ್ನು ನಮ್ಮ ಮನೆಯಾಗ ನಮ್ಮ ಮಕ್ಕಳಿಗೂ ನಮ್ಮ ಎಲ್ಲ ಹೆಣ್ಮಕ್ಳಿಗೂ ನಮ್ಮ ಕುಟುಂಬದವ್ರಿಗೂ ಅದನ್ನ ಹೇಳ್ಕೊಂತ ಕೆಲಸ ಮಾಡೋದು. ಸರಿ, ಈಗ ಭೂಮಿಯ ಫಲವತ್ತತೆ ಹೆಚ್ಚಳ ಮಾಡೋದಕ್ಕೆ ಒಂದು ನೀವು ಕೊಟ್ಟಿಗೆ ಗೊಬ್ಬರ ಕೊಡ್ತೀರಿ, ಮತ್ತೆ ಈ ಎರೆಹುಳ ಗೊಬ್ಬರ ಈ ತರದಲ್ಲ ಹೇಳ್ತಾರೆ? ಎರೆಹುಳ ಗೊಬ್ಬರ ಮಾಡಿದ್ರೆ ಅದ್ರ ಲಾಭ ಒಂದು 3-4 ವರ್ಷ ನಾನು ಪಡ್ಕೊಂಡಿನ್ರಿ. ಇತ್ತೀಚಿನ ದಿನ ಏನಾಯ್ತು, ಅದು ಕ್ರಮೇಣ ಎರೆಹುಳ ತೊಟ್ಟುಗಳಿಗೆ ಅವು ಕೋಳಿ ಕಾಟ ಜಾಸ್ತಿ ಆಗ್ಬಿಡ್ತಾರೆ. ಊರು ಸಮೀಪ ಆತಲ್ಲ, ನಮ್ಮ ಹಿತ್ತಲಾಗ ಅಂತ ಮಾಡಿದ್ದು ರೀ. ಈಗ ಆ ಹಿತ್ತಲಲ್ಲಿ ಎರೆಹುಳು ತೊಟ್ಟಿ ಕಟ್ಸಿದ್ನಲ್ಲ, ಅವು ಆ ತಿಪ್ಪೆ ಹಾಕಿನಲ್ಲ ಗೊಬ್ಬರದ್ದು, ಅಲ್ಲಿ ಅವು ಭೂಮಿಯಲ್ಲಿ ಸೇರ್ಪಡೆ ಆಗ್ಬಿಟ್ಟವ್ರಿ. ಅವು ಯಾವಾಗ ಮಳೆಗಾಲ ಬಂತು ಅಂದ ಕೂಡಲೇ ಅವು ಸುಮಾರು 8-10 ಅಡಿ ಒಳಗೆ ಹೋಗಿರ್ತಾವೆ. ಆಗ ಮಳೆ ತೇವಾಂಶ ಜಾಸ್ತಿ ಅಂದರೆ ಆ ಗೊಬ್ಬರದಾಗ ಬಂದುಬಿಡ್ತಾವೆ, ಅಲ್ಲೇ ಅವು ಕಾಂಪೋಸ್ಟ್ ಮಾಡ್ತಾವ್ರಿ. ಒಳಗೆ ಸಪ್ರೇಟ್ ಒಂದು ಹತ್ರ ದುಂಡಿಗಿರ್ತಾರೆ, ಅಲ್ಲೇ ಮಾಡ್ತಾವೆ. ಅವು ಕೋಳಿ ಅವು ಏನು ಕೆದ್ರಿದ್ರು ಕೆಳಮಟ್ಟದಾಗ ಇರ್ತಾವಲ್ಲ, ಅವಕ್ಕೆ ಸಿಗೋದಿಲ್ಲ. ಅದು ಇವಾಗ ನನ್ನ ತಿಪ್ಪಿನೇ ಒಂದು ಎರೆಹುಳ ಗೊಬ್ಬರ ಇದ್ದಂಗೆ ರೀ. ಈಗ 5 ತಿಪ್ಪೆಯಲ್ಲಿ ಎರೆಹುಳುಗಳು ಇದಾವೆ. ಆ ಭೂಮಿಯಲ್ಲಿ ಈಗ ಎರೆಹುಳು ತೊಟ್ಟಿ ನೀವು ಸಪ್ರೇಟ್ ಮಾಡಿಲ್ಲ, ಪ್ರತ್ಯೇಕವಾಗಿ ಮಾಡಿಲ್ರಿ? ಪ್ರತ್ಯೇಕವಾಗಿ ಮಾಡಿಲ್ರಿ, ಮಾಡ್ಬೋದಲ್ಲ, ಅದು ಉಪಯೋಗ ಆಗುತ್ತ ಆಗ್ತತ್ರಿ. ಅದನ್ನ ಕಪ್ಪು ಬಂಗಾರ ಅಂತಾರೆ. ಕಪ್ಪು ಬಂಗಾರ ಅಲ್ರಿ, ಅದನ್ನ ಯಾವ ರೀತಿಯಿಂದ ಬಳಸಿ ಅಂತ ಅಷ್ಟೇ ಮಹತ್ವ ಐತೆ. ಅದು ಭೂಮಿಗೈತಿ, ನಮಗೇನು ಐತಿ? ಬೆಳೆ ಲಾಸ್ ಆಗಕ್ಕೆ ಸಾಧ್ಯ ಇಲ್ಲ. ಹೇಳ್ದಲ್ರಿ, ಹೆಚ್ಚು ಮಳೆನೂ ಬರಲಿ ಕಡಿಮೆ ಮಳೆ ಆಗಲಿ, ನಮಗೆ 100% ಭರವಸೆ ರೀ ನಮ್ಮ ಭೂಮಿಯಾಗ. ಈಗ ಇಂಥ ಹುಡುಗರು ರೈತರು ಮಕ್ಕಳಿರ್ತಾರೆ, ಓದಿರ್ತಾರೆ, ಎಲ್ಲೋ ಉದ್ಯೋಗ ಸಿಗ್ಬೋದು ಸಿಗದೇ ಇರ್ಬೋದು. ನೀವು ಬರೆಯಪ್ಪ ಕೃಷಿಯಲ್ಲಿ ನೀವು ಚೆನ್ನಾಗಿ ಜೀವನ ಮಾಡ್ಬೋದು ಅಂತ ನಿಮ್ಗೆ ಹೇಳೋ ಅಷ್ಟು ಒಂದು ಅನುಭವ ಇದೆ, ಗಟ್ಟಿ ಅನುಭವ ಇದೆ? ಐತ್ರಿ ಐತ್ರಿ. ಅವರು ಅದಕ್ಕೆ ಷರತ್ತು ಕಟ್ಟಿ ಮಾಡ್ಬೇಕ್ರಿ. ಇಂಥ ಹುಡುಗರಿಗೆ ನೀವು ಕೃಷಿ ಬಗ್ಗೆ ಒಂದಿಷ್ಟು ಬುದ್ಧಿವಾದ ಹೇಳ್ರಿ ಅಂದ್ರೆ ಏನು ಹೇಳಕ್ಕೆ ಬಯಸ್ತೀರಿ? ಇಷ್ಟ ರೀ, ಭೂಮಿ ತಾನು ಕೆಲಸ ಮಾಡ್ರಪ್ಪ, ಭೂಮಿಯಲ್ಲಿ ಮಣ್ಣು ತಿರುವಿ ಹಾಕ್ರಿ. ದಿನ ಒಂದು ಹಿಂಗೆ ಹೋದರೆ ಕಡಿಮೆ ಅಂದರೆ ಒಂದು 30-40 ಅಡಿ ಲೆಕ್ಕ ಹಾಕ್ಯಂಡ್ರೆ ಎರಡು ದಿನಕ್ಕೆ ಅಷ್ಟು ನೆಲನ ತಿರುವಿ ಹಾಕಿದರೆ ನಾವು ಉಳುಮೆ ಮಾಡೋದೇ ಬೇಕಲ್ಲ. ಅದೇ ತಿರುವಿ ಹಾಕಿದ ಮಣ್ಣಲ್ಲಿ ಸೊಪ್ಪಿನ ಬೀಜ ಹಾಕಿ ಅದ್ರಾಗ ಉಗ್ಗಿದ್ರೆ ಪಲ್ಯ ಆಗ್ತದೆ. ನಾವು ಕೈ ಕೆಲಸ ಮಾಡ್ತಕ್ಕಂಥದ್ದು ಮಾಡ್ಬೋದು. ಅವರು ಅದನ್ನು ಮಾಡಿ ಮನೆಯಾಗ ಹೆಣ್ಮಕ್ಳಿಗೆ ಹಚ್ಚಿದ್ರೆ ಅವ್ರು ಎಣ್ಣೆ ಬೇರೆ ಕೆಲಸ ಹೋಗಲಿ, ಅವ್ರಿಗೆ ಮನೆಗೆ ಒಳ್ಳೆಯದಾಗಿ ನಡೀತೈತೆ. ಅದೇ ರೀತಿಯಲ್ಲಿ ಬೆಳಿಬೇಕನ್ನೋದ ಭೂಮಿಯಲ್ಲಿ ಯಾವ ರೀತಿಯಾಗಿ ಮಾಡಿದ್ರು ಜೀವನಕ್ಕೈತಿ. ಒಳ್ಳೆಯದು ಮಾರ್ಗದ ಪರೆ, ನಿಮ್ಮ ಸುದೀರ್ಘ ಜೀವನದ ಕೃಷಿ ಅನುಭವಗಳನ್ನೆಲ್ಲ ನಮ್ಮ ಆಕಾಶವಾಣಿ ಹೊಸಪೇಟೆಯ ಕಿಸಾನವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಅನುಭವಗಳನ್ನು ಹಂಚಿಕೊಂಡ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ರೀ. ರೈತ ಬಂಧವರೇ, ಇದುವರೆಗೂ ಸಾವಯವ ಕೃಷಿ ಅನುಭವ ಕುರಿತು ಶ್ರೀ ಹೆಚ್ ಮಾರ್ಗದಪ್ಪ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಈ ಸಂದರ್ಶನವನ್ನು ನಡೆಸಿಕೊಟ್ಟವರು ಸೋಮೇಶ್ ಉಪ್ಪಾರ್. ನಾಳಿನ ಕಿಸಾನ್ ವಾಣಿ ಗ್ರಾಮಾಂತರಂಗದಲ್ಲಿ ಬಾಳೆ ಬೆಳೆ ಕೃಷಿ ಕುರಿತು ಶ್ರೀ ವಿಶ್ವನಾಥ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಈಗ ಕೃಷಿ ಗೀತೆಗಳು. ಕೃ